ಫಲಿತಾಂಶ ಪ್ರಕಟ, ಶೇಕಡ 73.45% ವಿದ್ಯಾರ್ಥಿಗಳು ತೇರ್ಗಡೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ, ಸಚಿವ ಆರ್ಬಿ ತಿಮ್ಮಾಪುರ ಸ್ಪಷ್ಟನೆ. ತ್ಯಾಜ್ಯವನ್ನು ಆದಾಯವಾಗಿ ಪರಿವರ್ತಿಸಿದ ನೈಋತ್ಯ ರೈಲ್ವೆ ಇಲಾಖೆ, 188 ಕೋಟಿ ರೂಪಾಯಿ ದಾಖಲೆಯ ಆದಾಯ. ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಗಾಳಿ ಸಹಿತ ಮಳೆ, ಮುಂದಿನ 5 ದಿನಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ ಏರಿಕೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ. ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ. ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀಲಿನಾಲಗೆ ಮತ್ತು ಸಿಡುಬು ರೋಗ ಕುರಿತು ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರು ಪ್ರಸ್ತುತ ಕುರಿ ಸಿಡುಬು ರೋಗಗಳ ನಿಯಂತ್ರಣ ಈ ವಿಷಯ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ಈ ಕುರಿ ಸಿಡುಬು ರೋಗ, ಈ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು, ಮತ್ತೆ ಪಿಪಿಆರ್ ಅಂದ್ರೆ ಏನು, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಮಾಡಿಕೊಡಿ. ಮೊದಲಿಗೆ ಈ ಕುರಿ ಸಿಡುಬು ಮತ್ತು ಪಿಪಿಆರ್ ರೋಗಗಳು ಕುರಿ ಮತ್ತು ಮೇಕೆಗಳಿಗೆ ಕಂಡು ಬರುವಂತ ಅತಿ ಪ್ರಮುಖವಾದ ರೋಗ. ಸೊ ಪಿಪಿಆರ್ ರೋಗದ ಲಕ್ಷಣಗಳು ಪ್ರಾರಂಭವಾದ 1 ವಾರದಲ್ಲೇ ಪ್ರಾಣಿಯು ಸಾವನ್ನು. ಕುರಿ ಸಿಡುಬು ರೋಗದಿಂದ ಮಾಂಸದ ಉತ್ಪಾದನೆ ಕಡಿಮೆಯಾಗುತ್ತದೆ ಮತ್ತು ಚರ್ಮ ಉಣ್ಣೆ ಬೆಲೆ ಕಡಿಮೆಯಾಗುವುದರ ಮೂಲಕ ರೈತರಿಗೆ ಸಾಕಷ್ಟು ಹಾರ್ದಿಕ ಕಷ್ಟ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸೊ ಪಿಪಿಆರ್ಗೆ ಮೊದಲು ಬಂದಾಗ, ಇವೆರಡೂ ಪಿಪಿಆರ್ ಕುರಿ ಸಿಡುಬು ಇದು ವೈರಾಣುಯಿಂದ ಬರುವಂತಹ ರೋಗಗಳು. ಇದಕ್ಕೆ ಹಿರೇಬೇನೆ ಅಂತ ಕರೀತಾರೆ. ಪಿಪಿಆರ್ ಅಂದ್ರೆ ಪಿಪಿಆರ್ ಅಥವಾ ಹಿರೇಬೇನೆ ಅಂತಾರೆ ಈ ರೋಗಕ್ಕೆ, ಆಡು ಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ. ಸಾಮಾನ್ಯವಾಗಿ ಪಿಪಿಆರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಪೆಸ್ಟ್ ಡೆಸ್ ಪಿಟಿಟ್ಸ್ ಆಫ್ ರುಮಿನೆಂಟ್ಸ್ ಅಂತಾರೆ. ಈ ಕಾಯಿಲೆ ಯಾವ್ಯಾವ ಜಾನುವಾರುಗಳಲ್ಲಿ ಕಂಡು ಬರ್ತದೆ ಡಾಕ್ಟ್ರೆ? ಇದು ವಿಶೇಷವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ವೈರಾಣುಗಳಿಂದ ಉಂಟಾಗುವ ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ಅಂದ್ರೆ ಒಂದು ಕುರಿಯಿಂದ ಇನ್ನೊಂದು ಕುರಿಗೆ, ಒಂದು ಮೇಕೆಯಿಂದ ಇನ್ನೊಂದು ಮೇಕೆಗೆ ಬರುವಂತಹ ರೋಗ. ಹಿರೇಬೇನೆ ರೋಗವು ಕುರಿ ಮತ್ತು ಮೇಕೆಗಳಲ್ಲಿ ಪ್ಲೇಗ್ ಎಂದು ಕೂಡ ಕರೆಯುತ್ತಾರೆ. ಸೊ ಸಾಮಾನ್ಯವಾಗಿ ಮನುಷ್ಯರಲ್ಲೆಲ್ಲ ಪ್ಲೇಗ್ ಅಂತಾರಲ್ಲ, ಮನುಷ್ಯರ ಪ್ಲೇಗ್ ಅಂತಾರೆ, ದನದ ಪ್ಲೇಗ್ ಅಂದ್ರೆ ಕ್ಯಾಟಲ್ ಪ್ಲೇಗ್ ಅಂತ ಇತ್ತು, ಅದೇ ತರ ಕುರಿ ಮತ್ತು ಮೇಕೆಗಳ ಪ್ಲೇಗ್ ಎಂದು ಕೂಡ ಕರೆಯುತ್ತಾರೆ. ಈ ರೋಗಕ್ಕೆ ಹೆಚ್ಚಾಗಿ 4 ತಿಂಗಳಿಂದ 1 ವರ್ಷದೊಳಗಿನ ಮರಿಗಳು ತುತ್ತಾಗುತ್ತವೆ. ಇದು ಸಣ್ಣ ಮರಿಗಳಲ್ಲಿ ಮಾರಣಾಂತಿಕ ರೋಗವೂ ಆಗಿರುತ್ತದೆ. ಈ ಕಾಯಿಲೆ ಸಾಮಾನ್ಯವಾಗಿ ಹಸು ಮೇಕೆ ಹಂದಿಗಳಲ್ಲಿ ಕಂಡು ಬರೋದಿಲ್ಲ. ಸಾಮಾನ್ಯವಾಗಿ ಪಿಪಿಆರ್ ಅನ್ನೋದು ಬರೋದು ಮೇಕೆ ಮತ್ತು ಕುರಿಗಳಲ್ಲೇ ಹೆಚ್ಚು. ಆಮೇಲೆ ಈ ಒಂದು ಪಿಪಿಆರ್ ರೋಗ ಯಾವ ಋತುನಲ್ಲಿ ಕಂಡು ಬರುತ್ತೆ ಡಾಕ್ಟ್ರೆ? ಈ ರೋಗವು ಎಲ್ಲಾ ಋತುಗಳಲ್ಲಿ ಕಂಡು ಬರುತ್ತದೆ, ಆದರೆ ಅತಿ ಹೆಚ್ಚಾಗಿ ಹಿಂಗಾರು ಅಂದ್ರೆ ಅಕ್ಟೋಬರ್ ನಿಂದ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಕಳೆದ 25 ವರ್ಷಗಳಲ್ಲಿ ಈ ರೋಗವು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿದ್ದು 2004 ಮತ್ತು 2005 ಸಾಲಿನಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ. ಸೊ ಈ ಯಾವುದೇ ಇದಕ್ಕೆ ಋತು ಹಿಂಗಾರಿನಲ್ಲಿ ಜಾಸ್ತಿ ಬರುತ್ತದೆ, ಅಕ್ಟೋಬರ್ ಇಂದ ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಕುರಿ ಮೇಕೆಗಳಲ್ಲಿ ಪಿಪಿಆರ್ ರೋಗ ಹರಡುವ ವಿಧಾನ ಹೇಗಿದೆ? ಸೊ ಇವಾಗ ರೋಗಗ್ರಸ್ತ ಕುರಿಯಾಗಿರಲಿ ಮೇಕೆ ಆಗಲಿ, ಸೊ ಅದರಲ್ಲಿ ವೈರಾಣು ಇರುತ್ತದೆ. ಆ ವೈರಾಣು ಕಣ್ಣು ಮೂಗು ಅಥವಾ ಬಾಯಿಯಿಂದ ಸ್ರವಿಸುತ್ತದೆ. ಹಾಗೆಯೇ ಈ ರೋಗಗ್ರಸ್ತ ಪ್ರಾಣಿಯ ಮಲದ ಮೂಲಕವೂ ಹರಡುತ್ತದೆ. ಸೊ ಈ ವೈರಾಣು ಮಿಶ್ರಿತವಾದ ಅಥವಾ ವೈರಾಣು ಕಲುಷಿತಗೊಂಡ ಗಾಳಿ ನೀರು ಮತ್ತೆ ಮೇವು ತಿನ್ನೋದ್ರಿಂದ ಆರೋಗ್ಯವಂತ ಕುರಿ ಮೇಕೆಗಳಿಗೂ ಬರುತ್ತದೆ. ರೋಗಗ್ರಸ್ತ ಕುರಿ ಅಥವಾ ಮೇಕೆಗಳಲ್ಲಿ ಪಿಪಿಆರ್ ರೋಗದ ಲಕ್ಷಣ ಹೇಗಿರ್ತದೆ ಡಾಕ್ಟ್ರೆ? ಈ ರೋಗವು ತೀವ್ರ ಸ್ವರೂಪದಲ್ಲಿದ್ದರೆ ಅತಿಯಾದ ಜ್ವರವಿರುತ್ತದೆ, ಅಂದ್ರೆ 104 ಫ್ಯಾರನ್ಹೀಟ್ ಇರುತ್ತದೆ. ಮೇವು ಬಿಟ್ಟು ನಿಶಕ್ತಿಯಿಂದ ಮಂಕಾಗುತ್ತದೆ, ಸೀನುವುದು, ಲವಲವಿಕೆ ಇಲ್ಲದಿರುವುದು, ಕಣ್ಣು ಕೆಂಪಾಗಿ ಕಣ್ಣು ಮತ್ತು ಮೂಗಿನಿಂದ ದ್ರವ ಅಥವಾ ನೀರು ಸುರಿಯುತ್ತದೆ. ಪ್ರಾರಂಭದಲ್ಲಿ ಈ ನೀರು ಅಥವಾ ದ್ರವ ತಿಳಿಯಾಗಿರುತ್ತದೆ, ಬರುತ್ತಾ ಬರುತ್ತಾ ಕಿವಿನಂತೆ ಆಗೋಗುತ್ತದೆ, ಮಾರ್ಪಾಡಾಗುತ್ತದೆ. ನಂತರ ಒಣಗಿದ ಕಣ್ಣಿನ ರೆಪ್ಪೆಗಳು ಅಂಟ್ಕೊಳ್ಳುವುದು ಮತ್ತೆ ಗೀಜು ಕಟ್ಟುವಿಕೆ, ಸೊ ಇವೆಲ್ಲ ಇದಿರುತ್ತದೆ. ಸೊ ಇದಲ್ಲದೆ ಮೂಗು ಮುಚ್ಚಿಕೊಳ್ಳುವುದು ಕಂಡು ಬರುತ್ತದೆ, ಮುಚ್ಚಿಕೊಂಡ್ಬಿಡುತ್ತದೆ. ಕೆಮ್ಮು ಮತ್ತು ಉಸಿರಾಟಕ್ಕೆ ತೊಂದರೆ ಆಗುತ್ತದೆ. ಬಾಯಲ್ಲಿ ನೊರೆಯುಕ್ತ ಜೊಲ್ಲು ಸುರಿಸುತ್ತವೆ ಮತ್ತು ಬಾಯಿಯ ಭಾಗದಲ್ಲಿ ವರ್ಣಗಳಿದ್ದು, ವರ್ಣಗಳಂದ್ರೆ ಹುಣ್ಣುಗಳಾಗುತ್ತದೆ ಬಾಯಿ ಮೇಲೆ, ಬಾಯಿ ಭಾಗದಲ್ಲಿ. ಆ ಭಾಗದ ಪದರಗಳು ಕಳಚಿ ಬಿದ್ದು ಕೆಂಪಾಗಿ ಉರಿಯೂತ ಕಾಣಿಸಿಕೊಳ್ಳುತ್ತದೆ. ಕೆಲವೊಂದು ಗರ್ಭ ಕಟ್ಟಿರುವ ಕುರಿ ಅಥವಾ ಮೇಕೆಗಳು ಗರ್ಭಪಾತವಾಗುತ್ತದೆ, ಕರುಳಿನಲ್ಲಿ ಹುಣ್ಣುಗಳು ಕಾಣಿಸಿಕೊಂಡು ತೀವ್ರವಾದ ಬೇದಿ ಉಂಟಾಗುತ್ತದೆ, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿವಾಗುತ್ತದೆ. ಸೊ ರೋಗದ ಲಕ್ಷಣಗಳು ಪ್ರಾರಂಭವಾದ ಮೊದಲನೇ ವಾರದಲ್ಲೇ ಪ್ರಾಣಿಗಳು ಅಥವಾ ಕುರಿ ಅಥವಾ ಮೇಕೆಗಳು ಸಾವನ್ನಪ್ಪುತ್ತದೆ. ಮೇನ್ ಆಗಿ ಲಕ್ಷಣಗಳಲ್ಲಿ ಆಂಗ್ಲ ಭಾಷೆಯಲ್ಲಿ 3D ಅಂತಾರೆ, ಡಿಸ್ ಅಂದ್ರೆ 3D, ಡಿಸ್ಚಾರ್ಜ್ ಮತ್ತೆ ಡೆತ್. ಈಗ ಪಿಪಿಆರ್ ಅನ್ನ ಬಂದಾಗ ಹೆಂಗ ಕಂಡುಹಿಡಿಬಹುದು ಡಾಕ್ಟರ್ ಚಂದ್ರಶೇಖರ್ ಅವರೇ? ಸೊ ಒಂದು ರೋಗದ ಲಕ್ಷಣಗಳಿಂದ ಕಂಡುಹಿಡಿಬಹುದು, ಅಂದ್ರೆ ಲಕ್ಷಣ ನಾನು ಹೀಗೇಳಿದ್ನಲ್ಲ, ಏನೋ ಮೂಗಲ್ಲಿ ಸೋರೋದು, ಕಣ್ಣಲ್ಲಿ ಸೋರೋದು, ರೆಪ್ಪೆ ಎಲ್ಲ ನಿಮ್ಗೆ ಅಂಟ್ಕೊಂಡ್ಬಿಡೋದು, ಬಾಯಲ್ಲಿ ಹುಣ್ಣುಗಳಾಗೋದು, ಮತ್ತೆ ಬೇದಿ ಆಗೋದು, ರಕ್ತ ಮಿಶ್ರಿತ ಬೇದಿ ಆಗೋದು, ಈ ಲಕ್ಷಣಗಳಿಂದ ಕಂಡುಹಿಡಿಯಬಹುದು. ಮತ್ತೆ ಇನ್ನೊಂದಂದ್ರೆ ಪ್ರಯೋಗಾಲಯದಲ್ಲಿ ಪರೀಕ್ಷೆಗಳು ಮಾಡೋದ್ರಿಂದ, ಲ್ಯಾಬೋರೇಟರಿ ಟೆಸ್ಟ್ಗಳು ಮಾಡೋದ್ರಿಂದ. ಕೆಲವೊಂದು ಲ್ಯಾಬೊರೇಟರಿ ಟೆಸ್ಟ್ಗಳಂದ್ರೆ ಕೌಂಟರ್ ಇಮ್ಯುನೋ ಎಲೆಕ್ಟ್ರೋಫೋರೋಸಿಸ್ ಅಂತಾರೆ, ಎಲೈಸಾ ಅಂತ ಯೂಸ್ ಮಾಡ್ತೀರಿ, ಪಿಸಿಆರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರಯೋಗಾಲಯದಲ್ಲಿ ಟೆಸ್ಟ್ಗಳು ಮಾಡೋದ್ರಿಂದ ನಾವು ಈ ರೋಗವನ್ನು ಪತ್ತೆ ಹಚ್ಚಬಹುದು. ಈ ಪಿಪಿಆರ್ ರೋಗ ಯಾವ ತರ ನಾವು ನಿಯಂತ್ರಣ ಮಾಡ್ಕೊಳ್ಬಹುದು? ಇದು ಮೇನ್ ನಿಮ್ಗೆ ಪಿಪಿಆರ್ ರೋಗ ಪ್ರಮುಖವಾಗಿ ಬರೋ ಕಾರಣ ಅಂದ್ರೆ, ಇವಾಗ ಸಂತೆಗೆ ಹೋಗ್ತೀರಿ, ಸಂತೆಯಲ್ಲಿ ನಾವು ಒಂದೆರಡು ಪ್ರಾಣಿಗಳ ಕುರಿಗಳ ಅಥವಾ ಮೇಕೆಗಳನ್ನ ತಗೊಂತೀರಿ, ಅದನ್ನ ಯಾಕಂದ್ರೆ ಸಂತೆಯಲ್ಲಿ ಬರುವಂತ ಕುರಿ ಮೇಕೆಗಳಲ್ಲಿ ಈ ರೋಗಗಳು ಹೆಚ್ಚಾಗಿರುತ್ತೆ ಅಲ್ಲಿ ಕಾಣಿಸ್ಕೊಂಡಿರಲ್ಲ, ಅದು ಒಳಗಡೆ ಇರುತ್ತೆ ಅದು ಕಾಣಿಸ್ಕೊಂಡಿರಲ್ಲ. ಸೊ ಅಂತ ಕುರಿ ಮತ್ತೆ ಮೇಕೆಗಳನ್ನ ನಾವು ನಮ್ಮ ಮನೆ ಕರ್ಕೊಂಡ್ಬಂದು ನಮ್ಮ ಉಳಿದಿರುವ ಕುರಿ ಮೇಕೆಗಳ ಜೊತೆ ಸೇರಿಸಿದಾಗ ಅವಾಗ ಬರುತ್ತದೆ. ಸೊ ಆದಷ್ಟು ನಾವು ಸಂತೆಗಳಲ್ಲಿ ಅಥವಾ ಸಂತೆಗಳಲ್ಲಿ ಕುರಿ ಮತ್ತೆ ಮೇಕೆಗಳನ್ನು ಕೊಂಡುಕೊಂಡಾಗ ಅದನ್ನ ಬೇರೆ ಆರೋಗ್ಯವಾದಂತಹ ಕುರಿ ಮತ್ತೆ ಮೇಕೆಗಳು ಬರೆಸ ಮೊದಲು ಅದನ್ನ ಕ್ವಾರಂಟೈನ್ ಅಂತಾರೆ, ಅದನ್ನೇ ಸಪರೇಟ್ ಆಗಿ ಬೇರೆ ಹೊಸದಾಗಿ ಖರೀದಿ ಮಾಡಿರ್ತೀರಾ, ಅದನ್ನ ಒಂದ್ ಕಡೆ ಸಪರೇಟ್ ಆಗಿ 1 ತಿಂಗಳು ಬಿಟ್ಬಿಡ್ಬೇಕು. ಯಾಕಂದ್ರೆ ಅದು ಒಳಗಡೆ ರೋಗ ಇರುತ್ತೆ, ಕೆಲವೊಮ್ಮೆ ಹೇಳಕ್ಕಾಗಲ್ಲ, ಒಳಗಡೆ ರೋಗ ಇದ್ದು ಅದು ಬರ್ತಾ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಯಾವುದೇ ತರ ಕುರಿ ಮತ್ತೆ ಮೇಕೆಯನ್ನ ಸಂತೆಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕೊಂಡುಕೊಳ್ಳದಾಗ ಖರೀದಿ ಮಾಡಿದಾಗ ಅದನ್ನ ಸಪರೇಟ್ ಮಾಡಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಗುಂಪಿಗೆ ಸೇರಿಸಬಾರದು, ಮನೆಯಲ್ಲಿ ಇರುವಂತ ಗುಂಪಿಗೆ ಸೇರಿಸಿದ್ರೆ ನೀವು ಆಪತ್ತು ತಂದ್ಕೊಂಡಾಗೆ ಸುಮ್ಸುಮ್ನೆ ಎಲ್ಲೋ ಹೊರಗಡೆ ರೋಗನೂ ಇರಬಹುದಲ್ಲ, ರೋಗ ಇರುತ್ತೆ, ಒಳಗಡೆ ರೋಗ ಇರುತ್ತೆ ಗೊತ್ತಾಗಲ್ಲ, ಅದು ನೀವು ಪ್ರಾಣಿಗಳು ಇರಬಹುದು, ಪ್ರಾಣಿಗೂ ಕುಕ್ಕುಟ ಅಲ್ಲೂ ಬರುತ್ತೆ, ಎಲ್ಲೂ ಎಲ್ಲ ಕಡೆ ಬರುತ್ತೆ. ಅದಕ್ಕೆ ಅದನ್ನ ಬಂದಿದ ತಕ್ಷಣ ನಾವು ಕ್ವಾರಂಟೈನ್ ಅಂದ್ರೆ ಬಂದಿದ ತಕ್ಷಣ 1 ತಿಂಗಳು ಸಪರೇಟ್ ಆಗಿರ್ಬೇಕು, ಅದು ಗುಂಪಿಗೆ ಸೇರಿಸಿದ್ರೆ ನೀವು ಕ್ವಾರಂಟೈನ್. ಇವಾಗ ಕೊರೋನಾ ರೋಗ ಬಂದಾಗೆಲ್ಲ ಇವಾಗ 1 ತಿಂಗಳು ಕ್ವಾರಂಟೈನ್, ಕೊರೋನಾ ಬಂದಿದ್ಯೋ ಬಂದಿಲ್ಲೋ ಅನ್ನೋದು ಗೊತ್ತಾಗಲ್ಲ. ನೀವು ಅವ್ರನ್ನ 1 ತಿಂಗಳು ಅಲ್ಲಿ ಹೊರಗಡೆ ಇಟ್ಟಾಗ, ಅದನ್ನ ನಿಗದಿಪಡಿಸಿದ ದಿನದಲ್ಲಿ ನೀವು ಹೊರಗಿಟ್ಟಾಗ ಗೊತ್ತಾಗ್ಬಿಡುತ್ತದೆ, ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ರೋಗಕ್ಕೂ ಇಂತಿಷ್ಟು ದಿನದೊಳಗೆ ಗೊತ್ತಾಗುತ್ತೆ, ಕ್ವಾರಂಟೈನ್ ಅಂತಾರೆ. ರೋಗ ಇಲ್ಲ ಅಂದ್ರೆ ಏನು ಮಾಡಲ್ಲ, ರೋಗ ಇದ್ರೆ ಅದಂತೂ ಹೊರಗಡೆ ಬಂದೇ ಬರುತ್ತೆ. ಅದಕ್ಕೆ 21 ದಿವಸ ನೀವು ಮಾರುಕಟ್ಟೆಗಳಲ್ಲಿ, ಸಂತೆಗಳಲ್ಲಿ ಅಥವಾ ಅಲೆಮಾರಿ ಅಥವಾ ಹೊಲಸೆ ಹೋಗ್ತಾರಲ್ಲ ಪ್ರಾಣಿ, ಗುಂಪು ಕಟ್ಕೊಂಡು 1000 ಕುರಿಗಳನ್ನ ಕರ್ಕೊಂಡು ಹೋಗ್ತಾರೆ, 1000 ಮೇಕೆಗಳನ್ನ ಕರ್ಕೊಂಡು ಹೋಗ್ತಾರೆ, ಅಂತವ್ರ ಕಡೆಯಿಂದ ಖರೀದಿ ಮಾಡಿದಾಗ ಸೊ ಅದನ್ನ ಕ್ವಾರಂಟೈನ್ ಅಂದ್ರೆ 21 ದಿವಸ ಸಪರೇಟ್ ಆಗಿ ಗುಂಪಿಗೆ ಸೇರಿಸಿದ್ರೆ ಸಪರೇಟ್ ಆಗಿ ಇದ್ದು ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತದೆ. ಮತ್ತೆ ಲಕ್ಷಣಗಳು ಕಂಡು ಬಂದಿದ ತಕ್ಷಣ ನಾವು ಆ ಪ್ರದೇಶದ ಪಶುವೈದ್ಯಾಧಿಕಾರಿಗೆ ನಾವು ಹೇಳ್ಬೇಕಾಗುತ್ತೆ, ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ನೀವು ನಾನು ಆಗ್ಲೇ ಹೇಳಿದಂಗೆ ರೋಗಗ್ರಸ್ತ ಪ್ರಾಣಿಗಳನ್ನು ಆರೋಗ್ಯವಂತ ಪ್ರಾಣಿಗಳಿಂದ ಬೇರ್ಪಡಿಸಬೇಕು. ಹೌದು. ಸೊ ಇದು ಮೊದಲು ತಡೆಗಟ್ಟೋದು ಅಂದ್ರೆ ನೀವೆಲ್ಲ ಹೊಸದಾಗಿ ತಗೊಂಡಿರ್ತೀರ ಕುರಿ ಮೇಕೆಗಳನ್ನ, ಸೊ ಗುಂಪಕ್ಕೆ ಸೇರಿಸಿದ್ರೆ ಸಪರೇಟ್ ಆಗಿ ಒಂದ್ 21 ಸಿಕ್ಬೇಕು. ಹಂಗೆಲ್ಲ ಬೈ ಚಾನ್ಸ್ ಸೇರಿಸ್ಬಿಟ್ಟಿರ್ತೀರಾ ಅಥವಾ ಸೇರ್ಸಾದ್ಮೇಲೆ ಮತ್ತೆ ರೋಗ ಬರ್ತದೆ, ಅಂತ ಟೈಮಲ್ಲಿ ಏನ್ ಮಾಡ್ತದೆ, ರೋಗಗ್ರಸ್ತ ಪ್ರಾಣಿಗಳನ್ನು ಆರೋಗ್ಯ ಪ್ರಾಣಿಗಳಿಂದ ಮತ್ತೆ ಬೇರ್ಪಡಬೇಕಾಗುತ್ತದೆ. ರೋಗಗ್ರಸ್ತ ಪ್ರಾಣಿಗಳಿಗೆ ಸಪರೇಟ್ ಆಗಿ ಒಬ್ರು ಮೊದಲು ನಾವು ಮೇವು ನೀರು ಎಲ್ಲ ಕೊಡಬೇಕಾದ್ರೆ ಮೊದಲು ಆರೋಗ್ಯವಂತ ಪ್ರಾಣಿಗಳಿಗೆ ಅಥವಾ ಕುರಿ ಮೇಕೆಗಳು ಕೊಡಬೇಕು, ಮತ್ತೆ ಅದರ ನಂತರ ಈ ರೋಗ ಬಂದಿರೋದು ಅಥವಾ ಕ್ವಾರಂಟೈನ್ ಇರುವಂತ ಪ್ರಾಣಿಗಳಿಗೆ ಕೊಡಬೇಕಾಗುತ್ತದೆ. ಮತ್ತೆ ವೈದ್ಯರ ಸಲಹೆ ಪಡೆದು ಲಸಿಕೆ ಕರೆಕ್ಟ್ ಆಗಿ ಹಾಕಿಸಬೇಕಾಗುತ್ತದೆ. ಇವೆಲ್ಲ ಮುಂಜಾಗೃತ ಕ್ರಮವಾಗಿ ಲಸಿಕೆಯನ್ನು ಪ್ರತಿ ವರ್ಷ ಸರ್ಕಾರ ಹಾಕಿಸ್ತಾ ಇರುತ್ತೆ. ಸೊ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ 4 ತಿಂಗಳು ಮೇಲ್ಪಟ್ಟ ಎಲ್ಲಾ ಕುರಿ ಮತ್ತು ಮೇಕೆಗಳಿಗೆ ತಪ್ಪದೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಲಸಿಕಾ ಕಾರ್ಯಕ್ರಮವನ್ನು ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆಯೋಜಿಸಲಾಗುತ್ತದೆ. ಸೊ ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರದವರು ಬೇರೆ ಬೇರೆ ಹಂತದಲ್ಲಿ ಅಂದ್ರೆ ಫಸ್ಟ್ ಫೇಸ್ ಆಗಿದೆ, ಸೆಕೆಂಡ್ ಫೇಸ್ ವ್ಯಾಕ್ಸಿನೇಷನ್ ಆಗಿದೆ, ಅದೇ ತರ ಥರ್ಡ್ ಫೇಸ್ ಎರಡು ರೌಂಡ್ ಎರಡು ಹಂತದಲ್ಲಿ ಮಾಡಲಾಗಿದೆ. ಸೊ ಅದಲ್ಲೇ ನಿಮ್ಗೆ ಇದು ರೋಗ ಬಂದು ಸತ್ತೋಯ್ತು ಅನ್ಕೊಳ್ಳಿ ಕುರಿ ಅಥವಾ ಮೇಕೆಗಳು, ಅಂತ ಕುರಿಗಳನ್ನ ನಾವು ಎಲ್ಲರೂ ಚೆನ್ನಾಗಿ ಸುಟ್ಬಿಡ್ಬೇಕಾಗುತ್ತೆ ಅಥವಾ ಹೂಳಬೇಕು, ಆಳವಾದ ಗುಂಡಿ ತೋಡಿ ಅಲ್ಲಿ ಹೂಳ್ಬೇಕಾಗುತ್ತದೆ. ಯಾಕಂದ್ರೆ ಇದು ನಾನು ಮೊದಲೇ ಹೇಳಿದಾಗೆ ಇದು ಸಾಂಕ್ರಾಮಿಕ ರೋಗ, ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಬೇಗ ಹರಡುತ್ತದೆ. ಸೊ ಅದಕ್ಕೆ ಆ ಸಲುವಾಗಿ ನೀವೇನಾದ್ರೂ ಪ್ರಾಣಿಗಳಿಗೆ ರೋಗ ಕಂಡಲ್ಲಿ ಪ್ರಾಣಿಗಳು ಸತ್ತೋದಾಗ ಕುರಿ ಮತ್ತೆ ಮೇಕೆಗಳು ಅಂತ ಇದನ್ನ ಆಳವಾದ ಗುಂಡಿಯಲ್ಲಿ ಹೂಳಬೇಕು ಅಥವಾ ಸುಡಬೇಕಾಗುತ್ತದೆ. ಮತ್ತೆ ಸುಟ್ಬಿಟ್ಟು ಆ ಪರಿಸರ ಏನಿರುತ್ತೋ, ಈ ರೋಗಗ್ರಸ್ತ ಪ್ರಾಣಿ ಎಲ್ದಿರುತ್ತೋ ಆ ಅಂತ ಪರಿಸರನ ನಾವು ಫಿನಾಲ್ ಹಾಕಿ ಸ್ವಚ್ಛ ಮಾಡಬೇಕು, ಅಥವಾ ಸೋಡಿಯಂ ಹೈಡ್ರೋಕ್ಲೋರೈಡ್ ಅಂತಾರೆ 2% ಅದನ್ನ ಮಾಡಬೇಕಾಗುತ್ತೆ, ಅಥವಾ 2% ಫಾರ್ಮುಲಿನ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾವು ಫಿನಾಲ್ ಯೂಸ್ ಮಾಡ್ಬಿಟ್ಟು ಸತ್ತಿರೋ ಪ್ರಾಣಿ ಎಲ್ಲಿದೆಯೋ ಅಲ್ಲೆಲ್ಲ ಕ್ಲೀನಾಗಿ ನಾವು ಸ್ವಚ್ಛಗೊಳಿಸಬೇಕಾಗುತ್ತದೆ. ಮತ್ತೆ ನಾನು ಹೇಳ್ದಂಗೆ ಈ ಜಾನುವಾರುಗಳು ಮಂದೆಯನ್ನು ಕನಿಷ್ಠ 1 ತಿಂಗಳ ಕಾಲ ಪ್ರತ್ಯೇಕಿಸವಾಗಬೇಕು, ಅದೇ ಕ್ವಾರಂಟೈನ್ ಮಾಡಬೇಕಾಗುತ್ತದೆ. ಸೊ ಒಮ್ಮೆ ಏನಾದರೂ ಈ ರೋಗ ಬಂದು ಕುರಿ ಮತ್ತು ಮೇಕೆಗಳು ಬದುಕುಳಿದರೆ ಆ ರೋಗ ಮತ್ತೆ ಇನ್ನೊಂದ್ಸತಿ ಅದೇ ಪ್ರಾಣಿಗೆ ಬರೋದಿಲ್ಲ. ಸೊ ಅದಕ್ಕೆ ಲಸಿಕೆ ಹಾಕ್ಸೋದು ಅತಿ ಜರೂರಿ. ಮತ್ತಿನ್ನೊಂದು ಹೇಳ್ಬೇಕಂದ್ರೆ ವೈರಸ್, ಇದು ವೈರಾಣುವಿಂದ ಬರುವಂತ ರೋಗ. ಸೊ ವೈರಸ್ ಇಂದ ರೋಗ ಬಂದ್ರೆ ಯಾವುದೇ ತರ ಚಿಕಿತ್ಸೆ ಇಲ್ಲ, ಅದು ಪ್ರಾಣಿಗಾಗಿರ್ಬೋದು ಮನುಷ್ಯರಿಗಾಗಿರ್ಬೋದು, ವೈರಸ್ ಇಂದ ರೋಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇರುವುದಿಲ್ಲ. ಸೊ ಅದಕ್ಕೆ ವೈರಸ್ ಇಂದ ಬರೋ ರೋಗನ ತಡೆಗಟ್ಟಲು ಒಂದು ಉತ್ತಮ ಮಾರ್ಗ ಅಂದ್ರೆ ಲಸಿಕೆ ಹಾಕಿಸಿಕೊಳ್ಳುವುದು. ಈಗ ಡಾಕ್ಟರ್, ಈ ಒಂದು ಕುರಿ ಸಿಡುಬು ಅಂದ್ರೆ ಏನು, ಇದು ಹೇಗೆ ಬರ್ತದೆ, ಇದಕ್ಕೆ ಏನು ಕಾರಣ? ಕುರಿ ಸಿಡುಬು ರೋಗ ಇದು ಕುರಿಗಳಲ್ಲಿ ಮತ್ತೆ ಮೇಕೆ ಸಿಡುಬು ರೋಗ. ಸೊ ಕುರಿ ಸಿಡುಬು ರೋಗ ಮತ್ತು ಮೇಕೆ ಸಿಡುಬು ರೋಗ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಇದು ಸಾಂಕ್ರಾಮಿಕ ರೋಗ, ಇದು ವೈರಸ್ ಇಂದ ಬರುವಂತಹ ರೋಗ. ಇದು ಸಾಮಾನ್ಯವಾಗಿ ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಈ ಒಂದು ರೋಗ. ಈ ರೋಗ ಒಂದು ಅತಿ ಮುಖ್ಯವಾದ ಸಾಂಕ್ರಾಮಿಕ ರೋಗವಾಗಿರುತ್ತದೆ. ನಾನು ಹೇಳಿದಾಗೆ ಪಿಪಿಆರ್ ಹೇಗೆ ಸಾಂಕ್ರಾಮಿಕ ರೋಗನೋ ಇದು ಸಾಂಕ್ರಾಮಿಕ ರೋಗ, ಮತ್ತು ಇದು ವೈರಸ್ ಇಂದ ಬರುವಂತ ರೋಗ. ಇದು ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಂಡು ಬರುತ್ತದೆ. ಸೊ ಈ ರೋಗಕ್ಕೆ ಕಾರಣ ಸಿಡುಬು. ಸೊ ಕುರಿ ಸಿಡುಬು ಅಂದ್ರೆ ಸಿಡುಬು ಎಂಬ ವೈರಾಣು, ಶೀಪ್ ಪಾಕ್ಸ್ ವೈರಸ್ ಅಥವಾ ಗೋಟ್ ಪಾಕ್ಸ್ ವೈರಸ್ ಅಂತಾರೆ. ಸೊ ಈ ವೈರಾಣು ರೋಗ ಪೀಡಿತ ಕುರಿ ಅಥವಾ ಮೇಕೆಗಳ ಗಾಯದ ಹಿಕ್ಕಳೆಗಳಲ್ಲಿ ಜೀವಂತವಾಗಿರುತ್ತದೆ. ಅಂದ್ರೆ ನೀವು ಒಂದು ಗಾಯ ಸಿಡುಬಾಗುತ್ತೆ, ಗಾಯ ಆಗುತ್ತೆ, ಗಾಯದ ಮೇಲೆ ಒಂಥರ ಚರ್ಮ ಎಲ್ಲ ಒಣಗ್ಬಿಟ್ಟಿರ್ತದೆ, ಅದನ್ನ ಹಿಕ್ಕಳೆ ಅಂತಾರೆ, ಹಿಕ್ಕಳೆ. ಸೊ ಅದರಲ್ಲಿ ಜೀವಂತವಾಗಿರುತ್ತೆ, 1-2 ತಿಂಗಳು ಜೀವಂತವಾಗಿರ್ತದೆ. ಸೊ ಅದು ಬೇರೆ ಆರೋಗ್ಯವಂತ ಕುರಿ ಮತ್ತೆ ಮೇಕೆಗಳಿಗೆ ಒಂದು ಹರಡೋಕೆ ಹೆಲ್ಪ್ ಮಾಡುತ್ತದೆ. ಸೊ ಈ ರೋಗವು ಸಾಮಾನ್ಯವಾಗಿ ಗಾಳಿಯ ಮೂಲಕ ಮತ್ತು ರೋಗ ಪೀಡಿತ ಕುರಿಗಳ ಪರಸ್ಪರ ಸಂಪರ್ಕದಿಂದ ಹರಡುತ್ತದೆ. ಒಂದು ಗಾಳಿ ಮುಖಾಂತರ, ಇನ್ನೊಂದು ಪರಸ್ಪರ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್, ನೇರ ಸಂಪರ್ಕ. ಕುರಿಗಳ ಯಾವುದು ರೋಗ ಪೀಡಿತ ಕುರಿಗಳು ಆರೋಗ್ಯವಂತ ಕುರಿಗಳ ಜೊತೆ ಸೇರಿದಾಗ ಬರುತ್ತದೆ. ಸೊ ಇವೆಲ್ಲ ಹಿಕ್ಕೆಗಳಲ್ಲಿ ಇದಿರುತ್ತದೆ, ವೈರಾಣು ಇರುತ್ತದೆ. ಸೊ ಈ ರೋಗದಿಂದ ಪ್ರಮುಖವಾಗಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಾಂಸದ ಉತ್ಪಾದನೆ ಕುಂಠಿತವಾಗುತ್ತದೆ. ಯಾಕೆ ಮಾಂಸದ ಉತ್ಪಾದನೆ ಕುಂಠಿತವಾಗುತ್ತೆ ಅಂದ್ರೆ ಚರ್ಮ, ಮಾಂಸ ಮತ್ತು ಉಣ್ಣೆಯಲ್ಲಿ ಅದು ಒಂಥರ ಇದು ಬಂದ್ಬಿಡುತ್ತೆ, ಏನೋ ಸಿಡುಬು ಬರುತ್ತೆ. ಸಿಡುಬು ಬರೋದ್ರಿಂದ ನಿಮ್ಗೆ ಮಾಂಸ ಉತ್ಪಾದನೆ ಕುಂಠಿತವಾಗುತ್ತದೆ, ಚರ್ಮ ಒಳ್ಳೆ ಗುಣಮಟ್ಟ ಇರುವುದಿಲ್ಲ, ಚರ್ಮದ ಗುಣಮಟ್ಟ ಇರಲ್ಲ, ಉಣ್ಣೆಯ ಗುಣಮಟ್ಟ ಇರೋದಿಲ್ಲ. ಸೊ ಚರ್ಮ ಉಣ್ಣೆ ಗುಣಮಟ್ಟ ಇದ್ರೆ ಅದನ್ನ ಕೊಂಡ್ಕೊಳ್ತಾರೆ, ಇಲ್ಲಾಂದ್ರೆ ಗುಣಮಟ್ಟ ಇಲ್ಲಾಂದ್ರೆ ಯಾರು ತಗೊಳ್ಳೋದು. ಅದಕ್ಕೆ ಅದರಿಂದ ರೈತರಿಗೆ ತುಂಬಾ ಆರ್ಥಿಕ ನಷ್ಟವಾಗುತ್ತದೆ. ಈಗ ಕುರಿ ಸಿಡುಬು ರೋಗದ ಮುಖ್ಯವಾದ ಲಕ್ಷಣಗಳು ಯಾವ್ಯಾವುದು ಡಾಕ್ಟರ್ ಚಂದ್ರಶೇಖರ್ ಅವರೇ? ಈ ರೋಗದ ಸೋಂಕು ಉಂಟಾದ 2 ವಾರಗಳಲ್ಲಿ ರೋಗ ಲಕ್ಷಣಗಳು ಕಾಣುತ್ತದೆ. ಸೊ ಮೊದಲನೇ ಲಕ್ಷಣ ಅತಿಯಾದ ಜ್ವರ, ಮೈಕೈ ನೋವು, ನಡುಗುವಿಕೆ, ಕಣ್ಣು ಮತ್ತು ಮೂಗಿನಿಂದ ನೀರು ಸುರಿಸುವಿಕೆ, ಕಣ್ಣುಗಳ ಊತ, ಬಾಯಿ ಮತ್ತು ಕಣ್ಣಿನ ಸುತ್ತ ಕೆಚ್ಚಲಿನ ಮೇಲೆ ಬಾಲದ ಕೆಳಗೆ ಕೆಂಪಾದ ಗುಳ್ಳೆಗಳು ಬರುತ್ತದೆ. ಗುಳ್ಳೆಗಳಂದ್ರೆ ಸಿಡುಬು ತರ ಗುಳ್ಳೆಗಳು ಬರುತ್ತದೆ. ಸೊ ಆ ಗುಳ್ಳೆಗಳು ಕ್ರಮೇಣ ಒಣಗಿ, ಗುಳ್ಳೆ ಅಂದ್ರೆ ಸಿಡುಬು, ಸಿಡುಬು ತರ ಬಂದು ಅದನ್ನು ಕ್ರಮೇಣವಾಗಿ ಒಣಗ್ಬಿಟ್ಟು ಅದು ಹೆಕ್ಕಳೆಗಳಾಗುತ್ತೆ, ಹೆಕ್ಕಳೆಗಳು. ಸೊ ರೋಗದಿಂದ ಬಳಲುತ್ತಿರುವ ಕುರಿಗಳು ಮೇವು ಮತ್ತು ಆಹಾರ ಸೇವಿಸುವುದಿಲ್ಲ, ಅದರಿಂದ ಮಾಂಸ ಬಡಕ ಅಂದ್ರೆ ದೇಹ ಚೆನ್ನಾಗಿ ಬೆಳವಣಿಗೆ ಆಗಲ್ಲ, ಮಾಂಸ ಕಮ್ಮಿ ಆಗುತ್ತೆ. ಅದೇ ತರ ನಿಮ್ಗೆ ಈ ಸಿಡುಬು ಬರುವುದರಿಂದ ಈ ಉಣ್ಣೆ ಮತ್ತೆ ಚರ್ಮದ ಒಂದು ಕ್ವಾಲಿಟಿ ಕಮ್ಮಿ ಆಗುತ್ತದೆ, ಮತ್ತೆ ಮೇಕೆಗಳೇನಾದ್ರು ಹಾಲು ಕೊಡುವಂತ ಮೇಕೆಗಳಾದ್ರೆ ಅದ್ರಲ್ಲಿ ಹಾಲಿನ ಪ್ರಮಾಣ ಉತ್ಪಾದನೆ ಕಮ್ಮಿ ಆಗುತ್ತದೆ. ಗರ್ಭ ಧರಿಸಿರುವ ಕುರಿ ಮತ್ತು ಮೇಕೆಗಳಲ್ಲೂ ಕಂದು ಹಾಕುವುದು ಹೆಚ್ಚು. ಸೊ ಈ ರೋಗ ಬಂದ್ರೆ ಇದ ಕಂದು ಹಾಕ್ಬಿಡುತ್ತದೆ, ಗರ್ಭಪಾತವಾಗುತ್ತದೆ. ರೋಗ ಪೀಡಿತ ಎಳೆ ಮರಿಗಳಲ್ಲೂ ಸಾವು ಸಂಭವಿಸುತ್ತದೆ. ಈ ಗಾಯದ ಹಿಕ್ಕಳೆಗಳಲ್ಲಿ ಈ ವೈರಾಣು ತುಂಬಾ ದಿನಗಳ ಕಾಲ ಜೀವಂತವಾಗಿರುತ್ತದೆ. ಉಣ್ಣೆಯಲ್ಲಿ 2 ತಿಂಗಳ ಕಾಲ ಇರುತ್ತದೆ ಈ ವೈರಾಣು, ಮತ್ತೆ ವಾತಾವರಣದಲ್ಲಿ 5 ತಿಂಗಳ ಕಾಲ ಜೀವಂತವಾಗಿರುತ್ತದೆ. ಅಂದ್ರೆ ನಿಮ್ಗೆ ಒಂದ್ಸತಿ ಆ ಪ್ರದೇಶದಲ್ಲಿ ಆ ಪರಿಸರದಲ್ಲಿ ಒಂದ್ಸತಿ ಆ ರೋಗ ಬಂದೋಯ್ತು ಅಂದ್ರೆ ಅಲ್ಲೇ ಹಿಕ್ಕಳೆ ಅಲ್ಲೇ ಇದ್ರೆ ಆ ಹಿಕ್ಕಳೆಯಿಂದ ಆರೋಗ್ಯವಾಗಿರುತ್ತೆ, ಕುರಿ ಮೇಕೆಗಳಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸೊ ಅದರಿಂದ ನಮ್ಗೆ ಸ್ವಚ್ಛತೆ ಚೆನ್ನಾಗಿ ಕಾಪಾಡ್ಕೋಬೇಕಾಗುತ್ತದೆ. ಸೊ ಇವು ಈ ರೋಗದ ಲಕ್ಷಣಗಳು. ಈ ಕುರಿ ಸಿಡ್ಬು ರೋಗವನ್ನ ಹೆಂಗೆ ನಾವು ನಿಯಂತ್ರಣ ಮಾಡಬೇಕಾಗುತ್ತೆ ಡಾಕ್ಟ್ರೆ? ಈ ರೋಗವು ಹರಡುವ ಪ್ರಮಾಣ ಹೆಚ್ಚಾಗಿದ್ದು ಸೂಕ್ತವಾದಂತಹ ಚಿಕಿತ್ಸೆ ಸಕಾಲದಲ್ಲಿ ದೊರೆತಲ್ಲಿ ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು. ಈ ರೋಗಕ್ಕೆ ಯಾವುದೇ ಪರಿಣಾಮಕಾರಿ ಚಿಕಿತ್ಸೆ ಇರುವುದಿಲ್ಲ. ಯಾಕಂದ್ರೆ ನಾನು ಹಾಗೆ ಹೇಳಿದಾಗ PPR ಅಥವಾ ಈ ಕುರಿ ಸಿಡುಬು ಇವೆರಡು ವೈರಸ್ಸಿಂದ ಬರುವಂತಹ ರೋಗಗಳು. ವೈರಸ್ ಇಂದ ಯಾವ ಬರುವಂತ ರೋಗಗಳಿಗೆ ಯಾವುದೇ ತರದ್ದು ನಿಮ್ಗೆ ಟ್ರೀಟ್ಮೆಂಟ್ ಇರುವುದಿಲ್ಲ, ಚಿಕಿತ್ಸೆ ಇರುವುದಿಲ್ಲ. ಸೊ ಓನ್ಲಿ ನಾವು ಇವಾಗ ಬೇದಿ ಆಗ್ತಾ ಇದ್ರೆ ಬೇದಿ ನಿಲ್ಸುವಂತ ಮಾತ್ರ ಕೊಡ್ಬಹುದು, ಜ್ವರ ಇದ್ರೆ ಜ್ವರ ಕಮ್ಮಿ ಆಗ್ಬಹುದು. ಸೊ ಓವರ್ಆಲ್ ನಮ್ಗೆ ಇದು ಟ್ರೀಟ್ಮೆಂಟ್ ಮಾಡಕ್ ಬರಲ್ಲ, ಚಿಕಿತ್ಸೆನೇ ಇರುವುದಿಲ್ಲ. ಈ ರೋಗದ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಇದರ ಮಾಡಲು ನಾವು ರೋಗ ಬಂದ ತಕ್ಷಣ ಮೊದಲು ಏನ್ ಮಾಡ್ಬೇಕಂದ್ರೆ ವೈದ್ಯರಿಗೆ, ಪಶುವೈದ್ಯರು ಸಮೀಪದಲ್ಲಿರುವ ಪಶುವೈದ್ಯರನ್ನು ತಿಳಿಸಬೇಕಾಗುತ್ತದೆ. ಮತ್ತೆ ರೋಗದಿಂದ ಬಳಲುತ್ತಿರುವ ಕುರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಿಸಬಾರದು. ಅವುಗಳಿಗೆ ಮೃದುವಾದ ಆಹಾರ ಕೊಡಬೇಕಾಗುತ್ತದೆ, ಯಾಕಂದ್ರೆ ಅವು ಬಾಯಲ್ಲಿನೂ ಕೆಲವೊಂದು ಹುಣ್ಣುಗಳ ತರ ಆಗಿರುತ್ತದೆ. ಸೊ ಮೃದುವಾದ ಆಹಾರ ಕೊಡಬೇಕಾಗುತ್ತದೆ. ರೋಗ ಪೀಡಿತ ಕುರಿಗಳಲ್ಲಿ ಪ್ರತ್ಯೇಕಿಸವಾಗಬೇಕು, ಅಂದ್ರೆ ಗುಂಪಿಂದ ಸಪರೇಟ್ ಮಾಡಿ ಆ ಜಾಗದಲ್ಲಿ ಅದಕ್ಕೆ ಸಪರೇಟ್ ಊಟ ಕೊಡಬೇಕು, ಬೇರೆ ಊಟ, ಬೇರೆ ಕೆಲಸಗಾರ ಎಲ್ಲ ಬೇರೆ ಬೇರೆ ಮಾಡಬೇಕು. ಮತ್ತೆ ಆ ಜಾಗ ಚೆನ್ನಾಗಿ ಸ್ವಚ್ಛಗೊಳಿಸಬೇಕಾಗುತ್ತದೆ. ಮತ್ತೆ ಈ ಸಂಪರ್ಕದಲ್ಲಿ ಏನಾದ್ರು ಕೆಲವೊಮ್ಮೆ ಕುರಿಗಳೇನಾದ್ರು ಈ ರೋಗದಿಂದ ಮರಣ ಹೊಂದಾಗ ಅದನ್ನ ಆಳವಾದ ಗುಂಡಿಯಲ್ಲಿ ತೋಡ್ಬೇಕಾಗುತ್ತೆ, ಸುಡಬೇಕಾಗುತ್ತದೆ. ಮತ್ತೆ ಎಲ್ಲಿ ಆ ಪ್ರಾಣಿ ಸತ್ತೋಗಿರುತ್ತೋ ಅಥವಾ ಎಲ್ಲಿ ಆ ರೋಗ ಬಂದಿರುತ್ತೋ ಆ ಜಾಗದಲ್ಲಿ ಚೆನ್ನಾಗಿ ಫಿನೈಲ್ ಹಾಕಿ ಅಥವಾ ಫಾರ್ಮುಲಿನ್ ಹಾಕಿ ಈ ದ್ರವಗಳನ್ನು ಸಿಂಪಡಿಸಿ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಮತ್ತೆ ರೋಗ ಪೀಡಿತ ಕುರಿಗಳನ್ನು ಆರೈಕೆ ಮಾಡುವ ರೈತರಿಗೆ ಆರೋಗ್ಯವಂತ ಕುರಿಗಳ ಹತ್ರ ಹೋಗ್ಬಾರ್ದು. ನಾನು ಹೇಳಿದಾಗ ಹಾಗೆ ಇವಾಗ ಯಾವುದೋ ಒಂದು ಗುಂಪಿಗೆ ರೋಗ ಬಂದಿದೆ, ಆ ಗುಂಪನ್ನು ಬೇರ್ಪಡಿಸಬೇಕು. ಬೇರ್ಪಡಿಸಿದಾಗ ಅದಕ್ಕೆ ಸಪ್ರೇಟ್ ಆಗಿ ಬೇರೆ ರೈತರೇ ಹೋಗ್ಬೇಕು ಅಥವಾ ರೈತರು ಮೊದಲು ಇಲ್ಲಿ ಹೋಗ್ಬಿಟ್ಟು ಅಂದ್ರೆ ಆರೋಗ್ಯವಂತವಾಗಿರುವಂತ ಕುರಿ ಮೇಕೆಗಳಿಗೆ ಹೋಗ್ಬಿಟ್ಟು ಅವಕ್ಕೆ ನೀರು ಆಹಾರ ಅವೆಲ್ಲ ನೋಡ್ಬಿಟ್ಟು ಉಪಚಾರ ಮಾಡಿ ಮತ್ತೆ ಈ ಕಡೆ ಬರಬೇಕಾಗುತ್ತೆ. ನೀವು ಮೊದಲು ರೋಗಗ್ರಸ್ತ ಪ್ರಾಣಿಗಳ ಹತ್ರ ಹೋಗಿ ಮತ್ತೆ ಆರೋಗ್ಯವಂತ ಪ್ರಾಣಿಗಳ ಹತ್ರ ಹೋಗ್ಬಾರ್ದು. ಮೊದಲು ಆರೋಗ್ಯವಂತ ಗುರಿಗಳಿಗೆ ನಿಮ್ಗೆ ಆಹಾರ ಮೇವು ಎಲ್ಲ ಕೊಟ್ಟು ಮತ್ತೆ ಕೈ ಎಲ್ಲ ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛ ಮಾಡಿಕೊಂಡು ಮತ್ತೆ ಈ ರೋಗಗ್ರಸ್ತ ಪ್ರಾಣಿಗಳೇನಾದ್ರು ಅಲ್ಲಿ ಹೋಗ್ಬೇಕಾಗುತ್ತದೆ. ಸೊ ಈ ರೋಗಕ್ಕೆ ವ್ಯಾಕ್ಸಿನ್ ನಮ್ದೇ ಆದಂತ ಬೆಂಗಳೂರಿನ ಈ ಎರಡೂ ರೋಗಕ್ಕೆ, PPR ಮತ್ತು ಶೀಪ್ ಪಾಕ್ಸ್ ರೋಗಕ್ಕೆ ನಾವು ಲಸಿಕೆ ತಯಾರಿಸ್ತೀರಿ ಮತ್ತೆ ಇದನ್ನ ಸರಬರಾಜು ಮಾಡ್ತೀರಿ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ. ಸೊ ಸರ್ಕಾರದಲ್ಲಿ ನಿಮ್ಗೆ ಇದು 3 ತಿಂಗಳ ಮೇಲ್ಪಟ್ಟ ಎಲ್ಲಾ ವಯಸ್ಸಿನ ಕುರಿಗಳಿಗೂ ಈ ಲಸಿಕೆ ಹಾಕ್ಸ್ಬೋದು. ಸೊ 1 ml ಸಬ್ಕಟ್ ಅಂದ್ರೆ ಡಿಫ್ರೆಂಟ್ ಬೇರೆ ಬೇರೆ ರೂಟ್ಸ್ ಇರುತ್ತೆ, ಚರ್ಮದ ಕೆಳಗಡೆ, ಮಾಂಸಕ್ಕೆ ಅಥವಾ ಬಾಲದ ಕೆಳಗಡೆ ಈ ಲಸಿಕೆಯನ್ನು ನೀಡಬಹುದು. ಸೊ ಈ ಲಸಿಕೆಯನ್ನು ರೋಗ ಬಂದ ಮೇಲೆ ಲಸಿಕೆಯನ್ನು ಕೊಡುವುದರಿಂದ ಹೆಚ್ಚಾಗಿ ಕುರಿಗಳು ಸಾಯೋದಿಲ್ಲ. ಸೊ ಅದಕ್ಕೆ ರೈತರಲ್ಲಿ ಕೇಳ್ಕೊಳೋದು ಏನಂದ್ರೆ ಈ ಲಸಿಕೆಯನ್ನು 6 ತಿಂಗಳಿಗೊಮ್ಮೆ ಆದ್ರೂ ಕೊಡಿಸಬೇಕಾಗುತ್ತದೆ. ನಾನು ಹೇಳಿದ ಹಾಗೆ ಹೇಳಿದಾಗೆ 3 ತಿಂಗಳ ಮೇಲ್ಪಟ್ಟ ಎಲ್ಲ ಆರೋಗ್ಯವಂತ ಕುರಿಗಳಿಗೂ ಮತ್ತೆ ಮೇಕೆಗಳಿಗೂ ಈ ಲಸಿಕೆ ಹಾಕ್ಸೋದು ಉತ್ತಮ. ಸೊ ಲಸಿಕೆ ಒಂದೇ, ಇದು ವೈರಾಣಿಂದ ಹರಡುವಂತ ರೋಗ, ಆದ್ದರಿಂದ ಲಸಿಕೆ ತಡೆಗಟ್ಟುವುದೇ ಸೂಕ್ತ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈ ಒಂದು PPR ಅಥವಾ ಈ ಕುರಿ ಸಿಡುಬು ರೋಗ ಮತ್ತೆ ಯಾವ್ದಾದ್ರು ಪ್ರಾಣಿಗಳಿಗೆ ಬರೋ ಸಾಧ್ಯತೆ ಉಂಟಾ? ಇಲ್ಲ, ಇದು ಹೋಸ್ಟ್ ಸ್ಪೆಸಿಫಿಕ್ ಅಂತಾರ. ಅಂದ್ರೆ ಇವಾಗ ಕುರಿಗಳಿಗೆ PPR ಒಂದು ಕುರಿಗಳಿಗೆ ಬರುತ್ತೆ, ಕುರಿ ಮತ್ತೆ ಮೇಕೆಗಳಿಗೆ ಬರುತ್ತದೆ. ಈ ಸಿಡುಬು ಇದೆಯಲ್ಲ, ಕುರಿ ಸಿಡುಬು ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ಬರುತ್ತೆ. ಸೊ ಇದು ಯಾವುದೇ ತರದ ಬೇರೆ ಪ್ರಾಣಿಗಳಿಗೆ ಹೋಗೋಲ್ಲ. ಅಂದ್ರೆ ಈಗ ಸಾಕಬೇಕಾದ್ರೆ ಕುರಿಗಳ ಜೊತೆಗೆ ಬೇರೆ ಪ್ರಾಣಿಗಳು ಇರ್ತವೆ, ಈಗ ಆಕಳು ಇರ್ತವೆ, ಎಮ್ಮೆನು ಜೊತೆಗಿರ್ತದೆ, ನಾಯಿಗಳು ಇರ್ತವೆ, ಬೆಕ್ಕುಗಳು ಇರ್ತವೆ, ಈ ಎಲ್ಲ ಪ್ರಾಣಿಗಳು ಗುಂಪಾಗೇ ಇರ್ತವೆ. ಇವು ಮನೆಯಲ್ಲಿ ನಾವು ಒಟ್ಟಾಗಿ ಸಾಕ್ತೇವಲ್ಲ, ಇದು ಉಳಿದ ಪ್ರಾಣಿಗಳಿಗೆ ಏನಾದರೂ ಹತ್ತುಕೊಳ್ಳೋ ಸಾಧ್ಯತೆ ಇಲ್ಲ? ಸಾಮಾನ್ಯವಾಗಿ ಇದು PPR ಮತ್ತೆ ಕುರಿ ಸಿಡುಬು ಇದು ಹೋಸ್ಟ್ ಸ್ಪೆಸಿಫಿಕ್ ಅಂತ ಅಂದ್ರೆ ಆ ಇದ್ರ ಕುರಿ ಮತ್ತೆ ಮೇಕೆಗಳಿಗೆ ಬರುವಂತಾನೆ ಪ್ರಮುಖವಾದ ರೋಗ, ಬೇರೆ ಪ್ರಾಣಿಗಳಿಗೆ ಹರಡೋದಿಲ್ಲ, ಬರೋದೇ ಇಲ್ಲ, ಬರುವ ಯಾವುದೇ ಅಧ್ಯಯನ ಇಲ್ಲ. ಆ ಪ್ರಾಣಿಗಳಿಗೆ ಬರೋ ರೋಗಗಳೇ ಬೇರೆ ಬೇರೆ, ಯಾವುದಕ್ಕೆ ಬೇರೆ ಇರುತ್ತೆ. ಸೊ PPR ಮತ್ತೆ ಕುರಿ ಸಿಡುಬು ಕೇವಲ ಕುರಿ ಮತ್ತೆ ಮೇಕೆಗಳಿಗೆ ಬರುವಂತ ಪ್ರಮುಖವಾದ ಸಾಂಕ್ರಾಮಿಕ ವೈರಾಣು ರೋಗ. ಇದು ಮಾನವರಿಗೂ ಕೂಡ ಇದು ಹತ್ತ ಮಾನವರಿಗೆ ಬರುವ ಸಾಧ್ಯತೆ ಇಲ್ಲ. ಆಯ್ತು ಡಾಕ್ಟರ್ ಚಂದ್ರಶೇಖರ್ ಅವರೇ, ಕೆಲವು ರೈತರು ಇರ್ತಾರೆ ಅವರಿಗೆ ಈ ಒಂದು PPR ಅಥವಾ ಕುರಿ ಸಿಡುಬು ರೋಗದ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾಗುತ್ತೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನನ್ನ ಮೊಬೈಲ್ ನಂಬರ್ ಬಂದು 9036788940. ಇನ್ನೊಮ್ಮೆ ಹೇಳಿ, 9036788940. ಆಯ್ತು ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರೇ, ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ PPR ಮತ್ತು ಕುರಿ ಸಿಡುಬು ರೋಗ ಅಂದ್ರೇನು, ಅದರ ಯಾವ ತರ ನಿಯಂತ್ರಣ ಮಾಡಬೇಕಾಗತ್ತೆ, ಪ್ರಾಣಿಗಳಿಗೆ ಇದರಿಂದ ಬಂದ್ರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ, ಈ ಎಲ್ಲ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀಲಿನಾಲಿಗೆ ಮತ್ತು ಸಿಡುಬು ರೋಗ ಕುರಿತು ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ನೋಡಿದೆ ನಕ್ಕಯ್ಯ ಗಾಡಿ ಕಾರನ ಗಂಗಾಧೀರನ ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ ಸಜ್ಜಾವಂತಾರಾಜಾ ಅಕ್ಕ ನೋಡಿದೇನೆ. ಅಕ್ಕ ನೋಡಿದೇನೆ, ಗುರಿ ಎಷ್ಟ ಸುರಿಮು ನಾ ಬೆಳಕಲ್ಲೆ ಅಕ್ಕ ನೋಡಿದೇನೆ ಕಿನ್ನೋಡಿ ಕಿರಿಗೆಜ್ಜೆ ಕಿರಿಗೆನಾಗರ ಮತ್ತು ಕಿನ್ನೋಡೆ ಮೇಲೆ ಕಿರು ಗೆಜ್ಜೆ ತಂದನಿತಾನ ಕಿನ್ನೋಡಿ ಮೇಲೆ ಕಿರು ಗೆಜ್ಜೆ ತಂದನಿತಾನ ಮೊದಲೇ ನನದೇವ ಮೊದಲಾರೆ ವೀರನ ಮೊದಲಾರೆ ಮೊದಲೇ ಸಲ್ಲಾಗ ನೇನು ದೇವು ತಂದನಿತಾನ ಕಿನ್ನೋಡಿ ಕಿರಿಗೆಜ್ಜೆ ಕಿರಿಗೆನಾಗರ ಮತ್ತು ಕಿನ್ನೋಡೆ ಮೇಲೆ ಕಿರು ಗೆಜ್ಜೆ ತಂದನಿತಾನ ಸಿದ್ಧಾರ ಮಕ್ಕಳ ವಿದ್ಯಾವ ನೋಡಿರೋ ಸಿದ್ಧ ಬೈರು ಸಿದ್ದಾಬೈರೂನ ದೇಶ ಇಂದ ತಂದನಿತಾನ ಸಿದ್ದಾಬೈರುವನ ದೇಶಿಯನ್ ಮಕ್ಕಳ ಕೈಲಿ ಗೆಜ್ಜೆಯ ಕಟ್ಟಿ ಕುಣಿ ಶಾನೆ ತಂದನಿತಾನ ಗೆಜ್ಜೆಯ ಕಟ್ಟಿ ಕುಣಿ ಶಾನೆ ತಂದನಿತಾನ ಮುಡಲಿಂದ ಬರುವ ಮುತ್ತಿನ ಸಾಚಿನ ಮಳಿಯೇ ಎದ್ದು ಮೇಲಾವನ ಭಯ ರೋವ ತಂದನಿತಾನ ಎದ್ದು ಮೇಲಾವನ ಬೈರು ಬೆಟ್ಟದ ಮೇಲೆ ಜಗ್ಗಿಸಿ ಉಯ್ಯ ಮಾಡಿ ರಾಯ ತಂದನಿತಾನ ಜಗ್ಗಿಸಿ ಉಯ್ಯ ಮಾಡಿ ರಾಯ ತಂದನಿತಾನ ಬೆಟ್ಟದ ಬೈರುವ ಬೆಳ್ಳೂರ ಮಹಾದೇವ ಅದ್ದಾನ ಕಲ್ಲಾಗನು ಮೈಯ ತಂದನಿತಾನ ಅದ್ದಾನ ಕಲ್ಲಾಗನು ಮೈನ ಗಿರಿ ಮೇಲೆ ಚೆಂಡಾಡಿ ಒಡೆದ ಮಾಳಿ ರಾಯ ತಂದನಿತಾನ ಚೆಂಡಾಡಿ ಒಡೆದ ಮಾಳಿ ರಾಯ ತಂದನಿತಾನ ಆ ಮುತ್ತಿನ ಮಳಿರಾಯ ಮೂಡಲು ಸೀಮಿ ಗುಯ್ಯೋ ಯಕಾಲ ಕುಂತಿ ತವರೂರು ತಂದನಿತಾನ ಯಗ್ಗಲ ಕುಂತಿ ತೌರೂರ ಊರು ಮುಂದೆ ಜಗ್ಗಿಸಿ ಉಯ್ಯ ಮಾಳಿ ರಾಯ ತಂದನಿತಾನ ಜಗ್ಗಿಸಿ ಉಯ್ಯ ಮಾಳಿ ರಾಯ ತಂದನಿತಾನ ಊರಿಂದ ಮುಡುಲಾಗೆ ಕೆಬ್ಬೆಯ ಹೊರಕೋಗಿ ಭೂಮಿ ತಾಯಿಗೆ ಚರಣೆಂದು ತಂದನಿತಾನ ಭೂಮಿ ತಾಯಿಗೆ ಚರಣೆಂದು ನಂಜಯ್ಯ ಬಲದಿಂದ ಸಾಲ ನೋಡಿ ಅಯ್ಯ ತಂದನಿತಾನ ಬಲದಿಂದ ಸಾಲ ನೋಡಿ ಅಯ್ಯ ತಂದನಿತಾನ ಅರ್ಜುನ ರಾಯ ಗಲು ವೇಯ ತಂದನಿತಾನ ಅರ್ಜುನ ರಾಯ ಗಲು ವೇಯ ಒಡೆದಾರೆ ಹರದ ಭಕ್ತಲಿಯ ತಗು ನಂಗೆ ತಂದನಿತಾನ ಹರದ ಭಕ್ತಲಿಯ ತಗು ನಂಗೆ ತಂದನಿತಾನ ಆಕಾಶ ಅಂದರಿತಾನ ಬೋರಾಡೋ ತಾನೆ ಮುಗುಲಲ್ಲಿ ತಾಂದರಿತಾನ ಕಿನ್ನೋಡಿ ಕಿರಿಗೈಜೆ ಕಿವಿಗೆನ್ನ ಗರ ಮತ್ತು ಕಿನ್ನೋಡೆ ಮೇಲೆ ಕಿರು ಜಗ್ಗೆ ತಾಂದರಿತಾನ ಬುದ್ಧತ್ತಿ ನಾರಂಭ ಪಂಚಾವರ್ಣದ ಕೂರಿಗೆ ಗಂಧದ ಬಟ್ಟಿ ನೀರಿ ಅಣ್ಣ ತಾಂದರಿತಾನ ಕೊಟ್ಟು ಕೈಯ ಕೇಳಿ ಚಾನೆ ತ